ಆಗಿದೆ, ಸಿಹಿಯು ತುಂಬಿದೆ, ಕಣ್ಣ ಕಾಡುವ ಬಣ್ಣ ಬಂದಿದೆ. ಹಣ್ಣು ಮಾಗಿದೆ, ಸಿಹಿಯು ತುಂಬಿದೆ, ಕಣ್ಣ ಕಾಡುವ ಬಣ್ಣ ಬಂದಿದೆ. ಸವಿದು ನೋಡು ಬಾ ಎಂದಿದೆ. ಹಣ್ಣು ಮಾಗಿದೆ, ಸಿಹಿಯು ತುಂಬಿದೆ, ಕಣ್ಣ ಕಾಡುವ ಬಣ್ಣ ಬಂದಿದೆ. ಕಾದು ಸೋತನು ಇನ್ನ ಕಾಳನು ಮಾತು ರಸಿಕ ನಿನಗೆ ಕಾಣಿಕೆ. ಕಾದು ಸೋತನು ಇನ್ನ ಕಾಳನು ಮಾತು ಕನ್ನಕೆ. ತಂಗಾಳಿ ಕೆರಗ ತೆಳೆದು ನಿನ್ನಂದ, ಬೀಸಿದ ತಂಗಾಳಿ ಕೆರಗ ತೆಳೆದು ನಿನ್ನಂದ. ನೋಡುತ್ತ ತಾನೆಂದು ಪೊಂಗುತ್ತಿದೆ ಆನಂದ. ಬೀಸಿದ ಗಾಳಿಗೆ ದಾರಿ ನೀಡದಂತೆನ್ನ, ಬೀಸಿದ ಗಾಳಿಗೆ ದಾರಿ ನೀಡದಂತೆನ್ನ, ಬಯಸು ತಮೈಯನ್ನು ಸುಖವ ನೀಡಿದಂತೆನ್ನ. ನಾನಿಂದು ನಿನ್ನಲ್ಲಿ ಬಂದಾದೆ, ನಾನಿಂದು ನಿನ್ನೆಗೆ ಹೂವಾದೆ, ಹಣ್ಣು ಮಾಗಿದೆ, ಸಿಹಿಯು ತುಂಬಿದೆ, ಕಣ್ಣ ಕಾಡುವ ಬಣ್ಣ ಬಂದಿದೆ. ಸರಿದು ನೋಡು ಬಾ ಎಂದಿದೆ. ಕಾದು ಸೋತನು ಇನ್ನ ಕಾಳನು ಮಾತು ಕನ್ನಕೆ. ಗುಡಿಯಲ್ಲಿ ಗೋಪುರಗಳು ಕಂಡಿವೆ, ಪ್ರೇಮದ ಗುಡಿಯಲ್ಲಿ ಗೋಪುರಗಳು ಕಂಡಿವೆ. ಪೂಜಿಸುವಾಸೆಗೆ ಕೈಗಳೆರಡು ಚಾಚಿವೆ. ಒಲವಿನ ಮಂತ್ರಕ್ಕೆ ತನುವು ಕೋತುವಾಗಿದೆ, ಒಲವಿನ ಮಂತ್ರಕ್ಕೆ ತನುವು ಕೋತುವಾಗಿದೆ. ಪ್ರಣವದ ಗಂಟೆಯ ನಾದ ಕಿವಿಯು ತುಂಬಿದೆ. ಇಲ್ಲೇನೋ ಹೊಸತನ ನನ್ನಲ್ಲಿ, ಇನ್ನೇನು ಬೇಡಲು ನಿನ್ನಲ್ಲಿ. ಹಣ್ಣು ಮಾಗಿದೆ, ಸಿಹಿಯು ತುಂಬಿದೆ, ಕಣ್ಣ ಕಾಡುವ ಬಣ್ಣ ಬಂದಿದೆ. ಹರಿದು ನೋಡು ಬಾ ಎಂದಿದೆ. ಶಿವಸಿಕಾ